ಪ್ರಭು ಚೌಹಾಣ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827720006. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರೈತರಿಗಾಗಿ ನೇರ ಪ್ರಸಾರದ ಕಾರ್ಯಕ್ರಮ ಇದು, ಕೃಷಿ ಸಿರಿ. ಕರೆಗಳನ್ನು ಮಾಡ್ತಿದ್ದೀರಿ, ಹೊಸಬರಿಗೆ ಅವಕಾಶ ಇರಲಿ. ಪ್ರತಿ ವಾರನೂ ಸಂಪರ್ಕ ಮಾಡೋರಿಗೆ ನಾವು ಬೇಡ ಅಂತ ಹೇಳೋದಕ್ಕಿಂತ ನೀವೇ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡು ನಾವು ತಿಳ್ಕೊಂಡಿದ್ದೀವಿ. ಎಷ್ಟೋ ಜನ ಕಾಯ್ತಿರ್ತಾರೆ, ಇವರೇ ಯಾವಾಗಲೂ ಮಾತಾಡ್ತಿರ್ತಾರೆ ಅಂತ ಅಂದ್ಕೊಂಡು ಕೆಲವೊಬ್ಬರು ಬೇಸರದಿಂದ ಹೇಳೋದಿದೆ. ನಮಗೇನು ಬೇಸರ ಇಲ್ಲ, ಆದರೆ ನೀವು ಅಷ್ಟೊಂದು ಪ್ರೀತಿ ಅಭಿಮಾನದಿಂದ ಸಂಪರ್ಕ ಮಾಡುವಾಗ ಬೇರೆಯವರಿಗೂ ಅವಕಾಶ ಇರಲಿ ಅನ್ನೋ ಒಂದು ಆಲೋಚನೆ ನಿಮ್ಮಲ್ಲಿದ್ದರೆ ಒಳ್ಳೆಯದೇ. ಕರೆ ಮಾಡಲಿಕ್ಕೆ ಸಂಖ್ಯೆಯನ್ನು ನೆನಪು ಮಾಡ್ತಿದ್ದೀವಿ, 0827720006. 200006. ಮೊದಲ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ರೈತ ಬಾಂಧವರೇ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಹಾಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಗಮನಿಸಿಕೊಳ್ಳಿ, ಬರುವ 5ನೇ ತಾರೀಕು ಸೋಮವಾರ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೃಷಿ ಮಹೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ರೈತರ ಆದಾಯ ವೃದ್ಧಿಗೆ ಕೃಷಿಯ ವೈವಿಧ್ಯೀಕರಣ, ಈ ಕುರಿತಂತೆ ಅನುಭವಿ ರೈತರು, ತಜ್ಞರು ಸಂವಾದದಲ್ಲಿ ಭಾಗವಹಿಸ್ತಾರೆ. ಇದೊಂದು ಸದಾವಕಾಶ, ಆಸಕ್ತರು ಭಾಗವಹಿಸಿ ಪ್ರಯೋಜನವನ್ನು ಮಾಡಿಕೊಳ್ಳಿ. ನಮಸ್ಕಾರ, ಯಾರು ತಾವು? ನಮಸ್ಕಾರ, ನಿಮ್ಮ ಹೆಸರು? ಪೂವಯ್ಯನವರು. ಏನ್ ಕೆಲಸಗಳು ಮಾಡ್ತಾ ಇದ್ರಿ ಈಗ? ಈ ವಾರ ಏನ್ ಮಾಡಿದ್ರಿ ಪೂವಯ್ಯನವರೇ? ಎಂತ ಕೆಲಸ? ಹೆರ್ತೆ, ತೋಟಗಳಲ್ಲಿ ಹೆರ್ತೆ ಮಾಡೋದು. ನಿಮ್ ತೋಟ ಮತ್ತು ಬೇರೆ ತೋಟದಲ್ಲೂ ಮಾಡ್ತೀರಿ ಅಲ್ವಾ? ನಿಮ್ ತೋಟದಲ್ಲಿ ಮಾಡ್ತೀರಿ, ಬೇರೆ ತೋಟಕ್ಕೂ ಹೋಗಿ ಮಾಡ್ತೀರಿ ಅಲ್ವಾ? ಹಾ, ಹಾಗೆ ಹಾಗೆ, ಅದೇ ಒಳ್ಳೇದು ಒಳ್ಳೇದು. ಪ್ರಶ್ನೆ ನಿಮಗೆ ಪೂವಯ್ಯನವರೇ, ಬಲಿತ ಕಾಯಿಗಳು ಬಲಿತ ಕಾಯಿಗಳು ಹಣ್ಣಾದಾಗಲು ಯಾವ ಬೆಳೆಯಲ್ಲಿ ಬಣ್ಣ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಈಗ ಕಾಯಿರುವಾಗ ಅದೇ ಬಣ್ಣ ಇರುತ್ತೆ, ಹಣ್ಣಾದಾಗ್ಲೂ ಅದೇ ಬಣ್ಣ ಇರುತ್ತೆ. ಏನಂದ್ರಿ? ಎಗ್ ಫ್ರೂಟ್ ಹಸಿರಾಗಿರುತ್ತಲ್ಲ ಕಾಯಿ, ಅದು ಬಲಿತಂಗಲ್ಲ ಹಣ್ಣಾಗ ಹಳದಿ ಆಗುತ್ತೆ, ಇನ್ನೂ ಹಣ್ಣಾದಂಗಲ್ಲ ಇನ್ನೂ ಬಣ್ಣ ಬದಲಾವಣೆ ಆಗುತ್ತಲ್ಲ. ಒಂದ್ ನಿಮಿಷ ಯಾಕೆ, ಇಡೀ ದಿನ ತೆಗೆದುಕೊಂಡು ಆಮೇಲೆ ಹೇಳ್ರಂತ. ಹಾ, ಸಪೋಟ ಸರಿಯಾದ ಉತ್ತರ. ಇನ್ನೂ ಇದೆ, ಇನ್ನೂ ಕೊಡಗಿನಲ್ಲಿ ಬೆಳೆಯುವ ಇನ್ನೂ ಒಂದು ಬೆಳೆ ಇದೆ, ಮತ್ತೊಂದು ಬೆಳೆನೂ ಸಿಗ್ಬೋದು ನಿಮ್ಗೆ. ಆಪಲ್ ಕೊಡಗಿನಲ್ಲಿ ಬೆಳೀತಾರ? ಇದ್ರೆ ಎಲ್ಲೋ ಒಬ್ಬೊಬ್ರು ಬೆಳೀತಾರೆ, ಆದ್ರೆ ಆಪಲ್ ನಲ್ಲಿ ಬಣ್ಣ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೌದು. ಇನ್ನು ಒಂದು ಬಹಳ ಜನ ಬೆಳೆಯೋ ಒಂದು ಹಣ್ಣಿನ ವೃಕ್ಷ ಇದೆ ನಿಮ್ಮ ತೋಟದಲ್ಲಿ, ನಿಮ್ಮ ತೋಟದಲ್ಲೂ ಸಿಗ್ಬೋದು. ಬಟರ್ ಫ್ರೂಟ್ನು ಸಿಪ್ಪೆ ಅಷ್ಟೇನು ಬದಲಾವಣೆ ಆಗಲ್ಲಲ್ವಾ? ಹೌದು. ಆಮೇಲೆ ಇನ್ನೂ ಒಂದಿದೆ, ಹಲಸು. ಹಲಸು ಹಲಸು ಕಾಯಿದ್ದಾಗ ಹೇಗಿರುತ್ತೋ ಹಣ್ಣಾದಾಗ್ಲೂ ಅದೇ ತರ ಇರುತ್ತಲ್ವಾ? ಏನ್ ತುಂಬಾ ಬದಲಾವಣೆ ಆಗಲ್ಲ ಅಲ್ವಾ? ಹೌದು. ಈಗ ಉದಾಹರಣೆಗೆ ಪರಂಗಿ ಕಾಯಿದ್ದಾಗ ಹಸಿರಿರುತ್ತೆ, ಹಣ್ಣಾದಾಗ ಬಣ್ಣ ಬದಲಾವಣೆ ಆಗುತ್ತೆ. ಆಮೇಲೆ ಬಾಳೆನೂ ಅಷ್ಟೇ, ಹಸಿರಿದ್ದು ಹಳದಿ ಆಗುತ್ತೆ. ಆದರೆ ಕೆಲವೊಂದು ಮರಗಳಲ್ಲಿ ಬಲುತ್ರನು ಹಣ್ಣಾದಾಗ್ಲೂ ಅದರ ಮೇಲಿನ ಸಿಪ್ಪೆ ಬದಲಾವಣೆ ಆಗುದಿಲ್ಲ. ಸರಿಯಾಗಿ ಉತ್ತರ ಹೇಳಿದ್ರಿ, ಪ್ರಯತ್ನ ಪಟ್ರಿ, ಸಂತೋಷ, ಒಳ್ಳೇದಾಗ್ಲಿ, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ನಮ್ಮ ಪ್ರದೇಶದಲ್ಲಿ ವಿಭಿನ್ನವಾದ ಹಣ್ಣುಗಳನ್ನು ಹಾಕ್ಕೊಂಡ್ರೆ ಅವೇ ಆಹಾರಕ್ಕೆ ಬಳಕೆ ಆಗ್ತವೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಯಾರು ತಾವು? ತಿಮ್ಮಯ್ಯನವರು, ಚೇರಂಗಲ. ಹೌದು, ಬಾಗಮಂಡ ತಲಕಾರ ರೋಡ್. ಎಷ್ಟು ಎಕರೆ ತೋಟ? ಗದ್ದೆ ಎರಡು ಎಕರೆ ಇರ್ಬೋದು. ಇರ್ಬೋದು ಅಂತ ಯಾಕೆ ಹೇಳ್ತೀರಿ ಅಷ್ಟೊಂದು? ಎರಡು ಎಕರೆ ಇರ್ಬೋದು ಅಂತ ಯಾಕೆ? ನಮಗೆ ಇದೇನಾಗಿಲ್ಲ, ನಾವು ಅಂದಾಜು ಒಂದು ಇದರಲ್ಲಿ ಮಾಡ್ಕೊಂಡಿರೋದು. ಹಾಗೆ, ಹಾಗಾಗಿ ಕರೆಕ್ಟ್ ಹೇಳಕ್ ಆಗಲ್ಲ. ಅಲ್ಲ, ಆದ್ರೂ ಈಗ ಒತ್ತುವರಿ ಮಾಡಿದ್ದು ಪೈಸಾರದ ಬಿಡಿ, ನಿಮ್ದು ನಿಮ್ ಖಾತೆಯಲ್ಲಿ ಇರೋದು ಹೇಳಿದ್ರೆ ಒಂಥರ ಹಿತ ಅನ್ಸುತ್ತ ಅಲ್ವಾ? ಇಲ್ಲ, ಜಮ್ಮನೆ ಇರೋದು ಸರ್. ಎರಡು ಎಕರೆ ತೋಟ ಇದೆ, ಆಮೇಲೆ ಗದ್ದೆ. ಗದ್ದೆ ಎಷ್ಟಿದೆ ಸ್ವಾಮಿ? ಗದ್ದೆ ಹೊರೆ ಲೆಕ್ಕದಲ್ಲಿ ಒಂದು 15 ಹೊರೆ ಇರ್ಬೋದು. ಓಹೋ, 15 ಹೊರೆಗೆ ಎಷ್ಟು ಕಾಳು ಸಿಗುತ್ತೆ? ಗದ್ದೆ ಕೆಲಸ ಬಿಟ್ಟಿದ್ದೀನಿ ಸರ್ ನಾನು. ಹೌದಾ? ಓ, ಗದ್ದೆ ಬೆಳೆದು ಸ್ವಲ್ಪ ಸ್ವಲ್ಪ ಇರೋದು, ಮತ್ತೆ ಮನೆಗೂ ಗದ್ದೆಗೂ ದೂರ ಆಗ್ತದೆ. ಓಹೋ, ಹಾಗೆ ಹಾಗೆ. ಗದ್ದೆ ಕೆಲಸ ಬಿಟ್ಟಿದ್ದೀನಿ. ದನ ಕರುಗಳು ಸಾಕ್ತಾ ಇಲ್ವಾ? ಮೊದಲು ಸಾಕ್ತಾ ಇದ್ದ ಸರ್, ಇವಾಗ ಸಾಕ್ತಾ ಇಲ್ಲ. ಓಹೋ, ಯಾಕೆ, ಏನ್ ತೊಂದ್ರೆ ಅಂದ್ರೆ? ಮನೆ ಇವಾಗ ಮನೆ ಮಾಡಿರೋಲಿ ಈ ದನಗಳಿಗೆ ಆಗುವಂತ ಸೌಕರ್ಯ ಇಲ್ಲ. ಓಹೋ, ಅಂದ್ರೆ ಸ್ವಲ್ಪ ಕಾಡು ಏರಿಯಾದಲ್ಲಿ ಬಸ್ಟ್ ಮನೆ ಮಾಡಿದ್ದೆ. ಇವಾಗ ತೊಂದರಲ್ಲ, ಕಾಫಿ ತೋಟ ಎಲ್ಲ ಆದ್ಮೇಲೆ ತೊಂದರಲ್ಲ. ಇವಾಗ ನಮಗೆ ಮೂಲ ಬೆಳೆ ಅಂತ ಹೇಳಿದ್ರೆ ಕಾಫಿ ಅಲ್ವಾ? ಎರಡೇ ಹಂಗಾದ್ರೆ ನೀವು ಬೇರೆ ಏನು ಕೆಲಸ ಮಾಡಿದ್ರಲ್ಲ, ನಿಮ್ದೇ ತೋಟ ನೋಡ್ಕೊಂಡು ಹೋಗ್ತಾರೆ? ನಾವು ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ವಿ. ಇದು ಕರಿಕೆಯಲ್ಲಿ ಒಂದು ಬಿಪಿಎಸ್ಎಲ್ ಕಂಪನಿ ಇದಿದೆ. ಸರಿನೇ, ಇದು ಪವರ್ ಪ್ರಾಜೆಕ್ಟ್, ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅಲ್ಲಿ ಉದ್ಯೋಗಕ್ಕೆ ಹೋಗ್ತೀರಾ? ಹಾ, ಅಲ್ಲಿ ಮಾಡ್ಕೊಂಡು ಇಲ್ಲಿ ಬಂದು ಇದನ್ನ ತೋಟನ ತೊಡಗಿ ಮಾಡ್ತಾ ಇದೀವಿ. ಎಷ್ಟು ನಿಮ್ದು ಕಾಫಿ, ಉಂಡೆ ಕಾಫಿ ಸಿಗುತ್ತೆ? ಹೌದು, ಉಂಡೆ ಕಾಫಿ ಎಷ್ಟು ಸಿಗುತ್ತೆ ನಿಮ್ದು? ಏನೋ ಕೇಳಲಿಲ್ಲ. ಉಂಡೆ ಕಾಫಿ ಎಷ್ಟು ಸಿಗುತ್ತೆ ನಿಮ್ದು? ನಮಗೆ ಅಂದ್ರೆ ಇವಾಗ ಒಂದು 3 ವರ್ಷದಿಂದ ಬಾರಿ ಕಮ್ಮಿ ಆಗಿದೆ ಫಸಲು, ಕಡಿಮೆ. ಯಾಕೆ ಅಂದ್ರೆ ಮಳೆ ಅಂದ್ರೆ ಈಗ ಸೀಸನ್ ಸರಿ ಮಳೆ ಬರ್ತಾ ಇಲ್ಲ. ವರ್ಷ ಇಡೀ ಮಳೆ ಬರ್ತದೆ, ವರ್ಷ ಇಡೀ ಕಾಫಿ ಹೂ ಹೋಗ್ತಾ ಉಂಟು. ಅಂದ್ರೆ ತಲಕಾರಿ ಏರಿಯಾ ನಮ್ಮದು ಸ್ವಲ್ಪ, ಅಂದ್ರೆ ಚಿಗುರು ಹೋಗ್ತಾ ಇರ್ತದೆ, ಇದು ಹೂಗಳು ಬರ್ತಾ ಇರ್ತದೆ ಅಲ್ವಾ. ಆದ್ರೂ ಎಷ್ಟು ತಗೊಳ್ತೀರಿ ಈಗ? ಹೋದ ವರ್ಷ ಎಷ್ಟು ಬಂದಂಗ ಆಯ್ತು, ಈ ವರ್ಷ ಎಷ್ಟು ಸಿಗ್ತಾ ಇದೆ? ಕಡಿಮೆ ಬಂದಿತ್ತು, ಈಗ ಅದಕ್ಕೆ ಒಂದು 4 ವರ್ಷದ ಹಿಂದೆ 30 ಚೀಲ ಬಂದಿತ್ತು. ಓಹೋ. ಇವಾಗ ಕಳೆದ ವರ್ಷ ಆಚೆ ವರ್ಷ ಎಲ್ಲ 20-22, ಈಗ 25 ಚೀಲ ಬಂದಿತ್ತು. ಅದೇ ಅದೇ ವಾತಾವರಣದ ವ್ಯತ್ಯಾಸಗಳನ್ನ ನಾವು ಏನು ಮಾಡಕ್ಕಾಗಲ್ಲ. ಹೌದೌದು. ಆದ್ರೆ ನಾವು ಮಾಡೋ ಕೆಲಸಗಳನ್ನ ಬಿಡಬಾರದು, ಬಿಡಕ್ ಆಗುದು ಇಲ್ಲ. ಹೌದು. ಈ ಸುಣ್ಣ ಹಾಕೋದು, ಗೊಬ್ಬರ ಹಾಕೋದು, ಸಗಣಿ ಗೊಬ್ಬರ ಮತ್ತೆ ಇನ್ನು ಬೇರೆ ಬೇರೆ ಕೆಲಸಗಳನ್ನ ತಪ್ಪದೆ ಮಾಡಿದ್ರೆ ಅದು ಈ ವರ್ಷ ಅಲ್ಲ ಮುಂದಿನ ವರ್ಷಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಹೌದು. ತಿಮ್ಮಯ್ಯನವರೇ, ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ರಿ? ರೇಡಿಯೋ ನಾವು ಹುಟ್ಟಿದಾಗಲಿಂದ ಕೇಳ್ತಾ ಇದೀವಿ, ಈಗ ನನಗೆ ಒಂದು 50 ಬರ್ಲಿಕ್ಕೆ ಆಯ್ತು. ತುಂಬಕಾಯ್ತು. ಹುಟ್ಟಿದಾಗ ಒಂದು ನನಗೆ ಕೇಳೋ ಟೈಮಲ್ಲಿ ಅದನ್ನೇ ನಾನು ಅರ್ಥ ಮಾಡುವ ಟೈಮ್ ಇಂದ ನೋಡಿ ರೇಡಿಯೋ ಕೇಳ್ತಾ ಇದ್ದೀನಿ. ತಿಳುವಳಿಕೆ ಬಂದಾಗ್ಲಿಂದ ರೇಡಿಯೋ ಪಕ್ಕದಲ್ಲಿ ಇದ್ದೀರಿ ಅಥವಾ ರೇಡಿಯೋ ನಿಮ್ಮ ಜೊತೆಗೆ ಇರುತ್ತೆ? ಹೌದು, ರೇಡಿಯೋ ಕೆಲವು ವಿಷಯಗಳನ್ನ ಕೇಳ್ಬಿಟ್ಟೆ. ನಾವು ಕೆಲವು ಕೆಲಸ ಇದ್ರು ಸಹ ರೇಡಿಯೋದಲ್ಲಿ ಬರುವ ಕೆಲವು ಕಾರ್ಯಕ್ರಮ ಕೇಳ್ಬಿಟ್ಟೆ ಹೊರಗಡೆ ಹೋಗುದು. ಒಳ್ಳೇದು ಒಳ್ಳೇದು, ಒಂಥರ ಆನಂದ ಅನಿಸುತ್ತೆ. ಏನೋ ಒಂಥರ ನಮಗೆ ಜ್ಞಾನ ಸದಾ ಸಿಗ್ತಾ ಇರುತ್ತಲ್ವಾ? ಅದೊಂದು ನಮಗೆ ಚಟ ಆಗಿಬಿಟ್ಟಿದೆ ಅಲ್ಲ, ಚಟ ಅನ್ನೋದಕ್ಕಿಂತ ಒಂಥರ ಜ್ಞಾನದ ಆಸೆ ಅದು. ಈ ಚಟ ಅನ್ನೋದು ಬೇರೆ ಅರ್ಥ ಕೊಟ್ಬಿಡುತ್ತೆ. ಇಲ್ಲ, ಒಳ್ಳೆ ಪದ ಬಳಸೋಣ. ಈಗ ಕೆಲವೊಬ್ರು ತಲೆ ಕೆಟ್ಟು ಹೋಯ್ತು ಅಂತ ಹೇಳ್ತಾರೆ. ತಲೆ ಕೆಟ್ಟು ಹೋದ್ರೆ ಮನುಷ್ಯ ಮತ್ತೆ ಪ್ರಯೋಜನ ಇಲ್ಲದ ವ್ಯಕ್ತಿ ಆಗ್ಬಿಡ್ತಾನೆ. ಅದಕ್ಕೆ ತಲೆ ಬಿಸಿ ಆಯ್ತು ಅಂತಂದ್ರೆ ಓಕೆ, ಓ ತಲೆ ಬಿಸಿ ಆಯ್ತು, ಅದು ಬಿಸಿ ಕಡಿಮೆ ಆಗ್ತದೆ ಹಂಗೆ. ಹೌದು ಹೌದು. ಆಸಕ್ತಿ, ಒಳ್ಳೆ ಆಸಕ್ತಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳೋದು ಒಳ್ಳೇದು. ಆದರೆ ಚಟ ನಮಗೆ ಹುಚ್ಚು ಚಟ ಅನ್ನೋದು ಪದಗಳನ್ನು ಆದಷ್ಟು ಬಳಸಿದ್ರೆ ಒಳ್ಳೇದು. ಅಲ್ಲ, ಕೆಲವು ಈಗ ನಮಗೆ ಎಲ್ಲಾದರೂ ಲೋಕಾರೂಢಿ ರೇಡಿಯೋ ಕೇಳದೆ ಅದು ಒಂದೊಂದ್ಸರಿ ಏನೋ ಅದು ಈ ನಿಮ್ಮಲ್ಲಿ ವ್ಯತ್ಯಾಸ ನಮ್ಮಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ನಿಜ, ಕೇಳದಿದ್ರೆ ನಮಗೆ ಬಾರಿ ಇದು ಒಂಥರ ಹಿಂಸೆಯಾದಾಗ ಆಗ್ಬಿಡ್ತದೆ, ಬೇಸರ ಆಗುತ್ತೆ ಅಲ್ವಾ? ಹೌದು, ಕೆಲವು ಕಾರ್ಯಕ್ರಮ ಅರ್ಧ ಏನಾದರೂ ಕೇಳ್ತದೆ ಬೈಟ್ಗಳು, ಅವಾಗ ನಮಗೆ ಒಂಥರ ಹಿಂಸೆ ಆದಾಗ ಆಗ್ಬಿಡ್ತದೆ. ಹೌದು. ಒಂದು ಪ್ರಶ್ನೆ ತಿಮ್ಮಯ್ಯನವರೇ, ಹೇಳಿ. ಅವ್ರಿ ಅರ್ಕ ಕೂರ್ಗ್ ಎಕ್ಸೆಲ್, ಅರ್ಕ ಕೂರ್ಗ್ ಎಕ್ಸೆಲ್ ಎಂಬುದು ಯಾವುದರ ತಳಿ ಅನ್ಕೊಂಡು ಹೇಳ್ಬೋದಾ ತಾವು ನೋಡಿ? ಅಷ್ಟಾಗಿ ಗೊತ್ತಾಗಿಲ್ಲ, ಆದ್ರೂ ಇಲ್ಲ, ಕಾಫಿ ಅಲ್ಲ, ನೀವು ಬೆಳೆಯೋ ಬೆಳೆ ಇದೆ ಅದರಲ್ಲಿ. ಹೌದು ನೋಡಿ, ಇನ್ನೊಂದು ಕಾಫಿ ಬಿಟ್ರೆ ನೀವು ಕಾಳು ಮೆಣಸು, ಇನ್ನು ಏಲಕ್ಕಿ ಬೆಳಿಬಹುದು ನೀವು ಅಲ್ಲೆಲ್ಲ ಸ್ವಲ್ಪ. ಅರ್ಕ ಕೂರ್ಗ್ ಒಳ್ಳೆ ಇದ್ದಿತ್ತು. ಈಗ 2 ವರ್ಷದಿಂದ ಬಾರಿ ಫುಲ್ಲು ತೋಟನೇ ಓಪನ್ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಇಲ್ಲಿ ಚೆನ್ನಾಗಿ ಬಂದಿತ್ತು ನನಗೆ. ಯಾಕೇನು ವ್ಯತ್ಯಾಸ ಆಯ್ತು ಅಂತ ನೋಡಿ ಸರಿಪಡಿಸಿ ಸರ್ ಹೋಗುತ್ತೆ. ಅಲ್ಲ, ಅದು ಏನೋ ಮಾಕಾಳಿ ರೋಗ ಅಂತ ನಾವು ಇಲ್ಲಿ ಹೇಳೋದಲ್ಲ, ಮಾಕಾಳಿಗೆ ಹೇಳ್ತಾ ಇದ್ರು. ಅಲ್ಲ, ಯಾವ ರೋಗ ಆದ್ರೂ ಅದಕ್ಕೆ ಅಂತ್ಯ ಅನ್ನೋದಿದೆ, ಮತ್ತೆ ಅದು ಸರಿ ಹೋಗುತ್ತೆ, ಅದನ್ನ ಪ್ರಯತ್ನ ಮಾಡ್ತಾ ಹೋಗಿ. ಅರ್ಕ ಕೂರ್ಗ್ ಎಕ್ಸೆಲ್ ತಳಿಯನ್ನು ನೀವು ನೋಡಿದಿರಾ? ಎಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದೆಯಾ? ಇಲ್ಲ ಇಲ್ಲ, ನಾನು ರೇಡಿಯೋದಲ್ಲೇ ಕೇಳಿರೋದು. ಹೌದು. ಇದನ್ನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಫಾರಂ ಇದೆ. ಎಲ್ಲಿ? ಹೌದೌದು. ಎಲ್ಲಿದೆ? ಎಲ್ಲಿ? ಗೋಣಿಕೊಪ್ಪದ ಹತ್ರ ಇದು ಪಾಲಿಬೆಟ್ಟ ಮತ್ತು ಗೋಣಿಯಪ್ಪ, ಇದು ಅತ್ತೂರು. ಹೌದು ಹೌದು, ಅತ್ತೂರು ಫಾರಂನಲ್ಲಿ. ಅಲ್ಲಿ ಅರ್ಕ ಕೂರ್ಗ್ ಎಕ್ಸೆಲ್ ತಳಿ ಕಾಳು ಮೆಣಸನ್ನ ಬೆಳೆಸಿದರೆ ಸಸಿಗಳನ್ನು ಕೊಡ್ತಾರೆ. ಒಂದ್ ರೀತಿಯಲ್ಲಿ ಉತ್ತಮದ ತಳಿ, ಈ ಭಾಗಕ್ಕೆ ಚೆನ್ನಾಗಿದೆ ಅಂತ ಅಲ್ಲಿಯ ತಜ್ಞರು ಹೇಳ್ತಿದ್ದಾರೆ. ಹಾಕಿ ಬೆಳೆಸ್ಕೊಳ್ಳಿ. ಒಳ್ಳೇದು ತಿಮ್ಮಯ್ಯನವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೆಳಗ್ರೆ ಕೃಷಿ ವಿಜ್ಞಾನ ಕೇಂದ್ರ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ, ಸಂಪರ್ಕ ಇಟ್ಕೊಳ್ಳಿ, ಹೋಗಿ ಬನ್ನಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಇನ್ನಷ್ಟು ಜ್ಞಾನವಂತರಾದರೆ ನೀವು ಹಣವಂತರೂ ಆಗ್ತೀರಿ ಮುಂದಿನ ಕರೆ. ನಮಸ್ಕಾರ. ಯಾರು ತಾವು? ನಮಸ್ತೆ ಸರ್, ಚಂದ್ರ. ಚಂದ್ರ ಅವರೇ, ಧನ್ಯವಾದ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸ್ವಾಗತ ನಾವು ಹೇಳ್ಬೇಕು, ನೀವೇನು ಹೇಳೋ ಅಗತ್ಯಿಲ್ಲ. ಸ್ವಾಗತ ನಾವು ಕೋರ್ಬೇಕು, ನೀವೇ ಕೋರಿದ್ರೆ ಹಂಗೆ. ಅಲ್ಲ, ನಿರ್ದೇಶಕರು ಯಾರೇ ಆಗಲಿ ನಾವು ಹೇಳ್ಬೇಕು ಸ್ವಾಗತ ಚಂದ್ರು, ಸಂಪರ್ಕ ಮಾಡಿದಿರಲ್ಲ ಅಂತ ಅನ್ಕೊಂಡು. ಈಗ ಪ್ರಶ್ನೆ ತಮಗೆ ಚಂದ್ರು, ಇವತ್ತು ಹೆಚ್ಚು ಪ್ರಚಲಿತದಲ್ಲಿರುವ ಶುಂಠಿಯ ತಳಿಗಳು ಯಾವ್ಯಾವ ಅಂತ ಹೇಳ್ಬೋದಾ? ಶುಂಠಿ ಬಗ್ಗೆ ತುಂಬ ಜನಗಳಿಗೆ ಗೊತ್ತು, ಶುಂಠಿ ಅನೇಕರು ಬೆಳೀತಿದ್ದಾರೆ. ಒಂದು ತುಂಬ ಪ್ರಚಲಿತದಲ್ಲಿದೆ, ಇನ್ನೊಂದನ್ನು ಬೆಳೀತಿದ್ದಾರೆ. ಇವೆರಡು ತಳಿಗಳನ್ನು ಹೇಳ್ಬೋದಾ ನೋಡಿ? ಹೌದೌದು, ಕೇಳಿದಿರಿ, ನೆನಪಿಗೆ ಬರ್ತಾ ಇಲ್ಲ ಅಲ್ವಾ? ಹೌದೌದು, ನೋಡೋಣ ಮುಂದಿನ ಕರೆ ಯಾರು ಮಾಡ್ತಾರೆ. ಧನ್ಯವಾದ, ನಮಸ್ಕಾರ. ಈಗ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಹೌದು, ಮಂಡ್ಯ ಮಂಡ್ಯ, ಹೌದು, ವಿ ಸಿ ಫಾರಂನಲ್ಲಿ ನಡೆಯುತ್ತೆ. ನಿಜ ನಿಜ, ಹೋಗ್ಬನ್ನಿ, ಭಾಗವಹಿಸಿ. ಹೋದೇ ಹೋಗ್ತೀನಿ, ಅಲ್ಲ ಹತ್ತಿರದಲ್ಲಿ ಇದ್ದೀರಿ. ಅದೇ ಅದೇ ಅದೇ, ಆಗಲಿ, ನಮಸ್ಕಾರ. ಕೆಳಗರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಬರುವ 5ನೇ ತಾರೀಕು ಕೃಷಿ ಮಹೋತ್ಸವ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ರೈತರ ಆದಾಯ ವೃದ್ಧಿಗೆ ಕೃಷಿಯಲ್ಲಿ ವೈವಿಧ್ಯೀಕರಣ, ಈ ಕುರಿತ ವಿಚಾರವನ್ನು ಮುಂದಿಟ್ಕೊಂಡು ಸಂವಾದ ಮತ್ತು ವಿಚಾರ ಮಂಡನೆ ಇರ್ತದೆ. ಆಸಕ್ತ ರೈತರು ಭಾಗವಹಿಸಿ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಕರೆಗಳನ್ನು ಮಾಡ್ತದ್ರಿ. ಯಾರು ಮುಂದಿನ ಕರೆ ಮಾಡೋರು ನೋಡೋಣ. ನಮಸ್ಕಾರ, ಯಾರು ತಾವು? ಭಾವನ. ಎಲ್ಲಿಂದ? ಮರೂರು. ಇವತ್ತು ನಿನ್ನೆ ಈ ವಾರ ಏನ್ ಕೆಲಸ ಮಾಡಿದ್ರಿ ಕೃಷಿ ಸಂಬಂಧಪಟ್ಟಂತೆ ಭಾವನ? ಇವತ್ತು ಕಾಫಿಯನ್ನು ಕುಡಿದಿದ್ದು ಸರ್, ಒಂದು 3 ಡೇಸ್ ಇಂದ ರಾಜ್ಯಕ್ಕೆ ಬಂದು. ಹೌದಾ? ಯಾವುದು, ಅರೇಬಿಕಾ, ರೋಬಸ್ಟಾ? ರೋಬಸ್ಟಾ. ನೋಡಿ ಹೇಗಿರುತ್ತೆ, ಕೊಯ್ಲಿಕ್ಕೆ ಕೈ ಹಾಕಿದಾಗ ಒಂಥರ ಆನಂದ ಅಲ್ವಾ? ಹೌದು, ಅಂದ್ರೆ ಒಂದೊಂದು ಹಣ್ಣುಗಳು ತುಂಬಾ ಗಟ್ಟಿ ಇರುತ್ತೆ, ಸಾಫ್ಟ್ ಇರುತ್ತೆ. ನೋಡಿ ನೋಡಿ, ಅದೇ ಅದೇ ಅದೇ. ಕಾಯಿ ಸಮೇತ ಎಲ್ಲದನ್ನು ತೆಗೆದು ಬಿಡ್ತೀರಾ ಅಥವಾ ಹಣ್ಣನ್ನು ಮಾತ್ರ ತೆಗಿತೀರಾ? ಸರಿ, ಒಂದೊಂದು ಗಿಡದಲ್ಲಿ ಸ್ವಲ್ಪ ಕಾಯಿ ಇದ್ರೆ ಎಲ್ಲ ಕುಯ್ತಾರೆ. ಫುಲ್ ಹಣ್ಣಾಗಿದ್ರೆ ಎಲ್ಲ ಫುಲ್ ಕುಯ್ತಾರೆ. ಹೌದು ಹೌದು, ಹಣ್ಣುಗಳನ್ನೇ ಕೊಯ್ದು ಕೊಯ್ದು ಹಣ್ಣಾಗ ತನಕ ಕಾಯಿಗಳನ್ನು ಬಿಟ್ಕೊಂಡ್ರೆ ಒಳ್ಳೇದು ಅಲ್ವಾ? ಹೌದು ಸರ್. ಯಾಕಂತ ಹೇಳ್ತೀರಿ? ತೂಕ ಬರ್ಲಿಕ್ಕೆ. ಹೌದು, ಒಳ್ಳೆ ಮಾತು, ತೂಕ ಬರ್ಲಿಕ್ಕೆ. ಆಮೇಲೆ ಇನ್ನು ಎರಡನೇ ವಿಚಾರ, ಗುಣಮಟ್ಟ. ಗುಣಮಟ್ಟ ಒಳ್ಳೆ ಮಾಗಿದ್ರೆ ಒಳಗಡೆ ಬೀಜನು ಗುಣಮಟ್ಟದಿಂದ ಕೂಡಿರುತ್ತೆ, ಸ್ವಾದ ಸುವಾಸನೆ ಇದೆಲ್ಲದೂ ಸಿಗುತ್ತೆ. ಏನೋ ಕೆಲಸ ಸಮಯ ಅಥವಾ ಆಳು ಕಾಳು ಅನ್ನೋ ನೆಪದಲ್ಲಿ ಹಣ್ಣು ಕಾಯಿ ಎಲ್ಲದನ್ನ ಕಿತ್ತು ಒಣಗಿಸಿ ಮಾರಾಟ ಮಾಡ್ಬೋದು, ಬಳಸ್ಬೋದು. ಆದರೆ ಇರೋದ್ರಲ್ಲಿನು ನಾವು ಒಂಥರ ಒಳ್ಳೇದು ಮಾಡಿದ್ವಿ ಅನ್ನೋ ಒಂದು ಆನಂದ ಆಗ್ತದೆ. ಭಾವನಾ, ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಚಂದ್ರು ಅವ್ರಿಗೆ. ಇವತ್ತು ಹೆಚ್ಚು ಪ್ರಚಲಿತದಲ್ಲಿರುವ ಶುಂಠಿಯ ತಳಿಗಳು ಯಾವ್ಯಾವು ಅನ್ಕೊಂಡು ಒಂದೋ ಎರಡೋ ಹೇಳ್ಬೋದಾ ನೋಡಿ? ಶುಂಠಿನ ತುಂಬಾ ಜನ ಬೆಳೀತಾರಲ್ಲ, ಕೊಡಗನ್ನು ಸೇರ್ಕೊಂಡು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಸಾರಿ ಬೆಲೆ ಹೆಚ್ಚಿಗೆ ಆಗಿದೆ, ಬೆಲೆ ಬರ್ಲಿಕ್ಕಿಲ್ಲ ಅಂತ ಕೈ ಬಿಟ್ಟರೀ, ಇವತ್ತು ಒಂದು ರೀತಿಯ ಪೇಚಾಟ. ಯಾಕಾದ್ರೂ ಬಿಟ್ಬಿಟ್ರು ಅಂತ ಅಲ್ವಾ? ಹೌದು ಹೌದು, ಎಷ್ಟೋ ಜನಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮರೆತು ಬಿಡ್ತಾರೆ. ರಿಯೋ ಡಿ ಜನೈರೊ ಮತ್ತು ಹಿಮಾಚಲ, ಈ ಎರಡು ತಳಿಗಳು ಇವತ್ತು ಹೆಚ್ಚು ಬಳಕೆಯಲ್ಲಿರುವ ತಳಿಗಳು. ಅಲ್ಲ, ಕೃಷಿಯಲ್ಲಿ ಎಷ್ಟು ತಿಳ್ಕೊಂಡ್ರು ಇದೇ ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್ ಅನ್ನೋ ತರ ಆಗ್ತದೆ. ಹೌದು ಹೌದು, ರಿಯೋ ಡಿ ಜನೈರೊ ಆಮೇಲೆ ಹಿಮಾಚಲ. ಹೌದು, ಈವನ್ ಕಾಫಿಯಲ್ಲೂ ನೀವು ವಿಷಯಗಳನ್ನ ತಿಳ್ಕೊಳ್ತಾ ಹೋದ್ರೆ ಓಹೋ ಇಲ್ಲೂ ಇಷ್ಟು ಇದೆಯಲ್ಲ ಅಂತ ಗೊತ್ತಾಗ್ತದೆ. ಹೌದು, ಒಳ್ಳೇದು ಭಾವನ, ನಮಸ್ಕಾರ. ರೈತ ಬಂಧವರೇ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. 0827220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು? ಹಲೋ, ಮಾತಾಡಿ, ಯಾರು ತಾವು? ನಾವು ಪಿರಿಯಾವರಣ ತಾಲೂಕು ಬೆಟ್ಟದಪುರ ಹೋಬಳಿ ಹರಿದವ್ರ. ಹೆಸರೇನಂದ್ರಿ ಹೇಳಿದ? ಹೆಸರು ನಿಮ್ದು? ಸುರೇಶ್ ನಾಯ್ಕ. ಸುರೇಶ್ ನಾಯ್ಕ್ರ, ಅಲ್ಲಿ ಮಕ್ಕಳು ಯಾರು ಮಾತಾಡ್ತಾರೆ ಅವ್ರು ಮಾತಾಡಬಾರ್ದು ನೇರ ಪ್ರಸಾರದಲ್ಲಿ, ಜನ ತಪ್ಪು ತಿಳ್ಕೊಂತಾರೆ. ನೋಡಿ, ಸುರೇಶ್ ನಾಯ್ಕರು ಗೊತ್ತಿದ್ದು ಗೊತ್ತಿತ್ತು, ಅಲ್ಲಿ ಮಕ್ಕಳು ಅವ್ರವ್ರು ಮಾತಾಡುವಾಗ ಫೋನ್ ಮಾಡಿದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಈ ಕಡೆ ಬನ್ನಿ ಅಥವಾ ಅವ್ರಿಗೆ ಶಾಂತವಾಗಿರ್ಲಿಕ್ಕೆ ಹೇಳಿ. ಪಿರಿಯಾಪಟ್ಟಣ ತಾಲೂಕು ಹರದೂರು ಹೋಬಳಿ. ರೇಡಿಯೋ ಹರದೂರು ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಿದ್ರಿ ನಾಯಕರೇ? ಅಲ್ಲ ರೇಡಿಯೋ ಕೇಳೋ ಆಸಕ್ತಿ ಯಾವ ಆಕಾಶವಾಣಿದು ಕೇಳ್ತೀರಿ? ನೀವು ಮಡಿಕೇರಿ ಜಾಸ್ತಿ. ಹಾ ಹಾ ಮಡಿಕೇರಿ ಜಾಸ್ತಿ. ಮೈಸೂರು ಬರುತ್ತೆ? ಬರ್ತದೆ. ಈಗ ನಮ್ಗೆ ಇಷ್ಟ ಆಗಿರೋದು ಮಡಿಕೇರಿ. ಹೌದಾ? ಯಾಕೆ? ಯಾಕೆ ಅಂದ್ರೆ ಕೊಡಿಗೇರಿ ಅಲ್ವಾ. ಓಹೋ ಹಾಗೆ. ಈಗ ಅವತ್ತು ಇದು ಮುಳುಸೋಗೆ ಆವೃತ್ತಿ ಇದ್ ಮಾಡಿದ್ರಲ್ಲ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೆ. ಸಿಕ್ಕಿಲ್ಲ, ಈದ ಅವಕಾಶ ಸಿಕ್ಬಿಡ್ತು. ಹೌದಲ್ವಾ? ನೋಡಿ ಎಷ್ಟು ಜಮೀನ್ ಇದೆ, ಏನ್ ಬೆಳಿತೀರಿ ಸುರೇಶ್ ನಾಯ್ಕ್ರೆ? ನಾವು ಹೊಗೆ ಸ್ವಲ್ಪ ಹಾಕ್ತೀವಿ. ಈಗ ರಾಗಿ ಹಾಕಿವಿ. ಓಹೋ, ಎಷ್ಟು ಬೆಳಿತೀರಿ ರಾಗಿ? ರಾಗಿ ಒಂದು 10-15 ಕ್ವಿಂಟಲ್ ಆಯ್ತು. ಹೌದಾ? ನೀವು ಬಳಸ್ಕೊಂಡು ಇನ್ನು ಮಾರಾಟ ಮಾಡ್ತೀರಿ? ಇದಕ್ಕೆ ಬಿಟ್ಬಿಡ್ತೀವಿ. ಮನೆಯಲ್ಲಿ ಮುದ್ದೆ ರೊಟ್ಟಿ ಅದನ್ನೆಲ್ಲ ಮಾಡ್ಕೊಂತೀರಲ್ವಾ? ಎಲ್ಲ ಮಾಡ್ತೀವಿ. ಹೌದು ಹೌದು. ವರ್ಷಕ್ಕೆ ಎಷ್ಟು ಬಳಕೆ ಆಗುತ್ತೆ ನಿಮಗೆ? ನಮ್ಗೇನು ಒಂದು 2 ಕ್ವಿಂಟಲ್ ಸಾಕು ಅಲ್ವಾ? ಅಕ್ಕಿನೂ ಉಪಯೋಗಿಸ್ಕೊಳ್ತೀರಿ? ನ್ಯಾಯ ಬೆಲೆ ಬರ್ತದಲ್ಲ ಅಕ್ಕಿ. ಹಾ ಹಾ ಆದ ಇದು ಮಾಡ್ಕೊತೀವಿ. ಹೌದು ಹೌದು. ರಾಗಿ ಯಾವುದು ತಳಿನ ನೀವು ಉಪಯೋಗಿಸ್ಕೊಳ್ಳೋದು? ನಾವು ಇದು ಈ ಕೃಷಿ ಇಲಾಖೆಯಲ್ಲಿ ಕೊಡ್ತಾರಲ್ಲ ಸರ್. ಹಾ ಹಾ ಯಾವುದು ತಳಿ ಅಂತ ಏನಾದ್ರು? ಅದು ಒಟ್ಟಿನಲ್ಲಿ ಬ್ಯಾಗ್ ಕೊಡ್ತಾರೆ, ಒಂದು 5 ಕೆಜಿ ಬ್ಯಾಗ. ಹಾ ಹಾ ಅದ ಬೆಟ್ಟದಪುರದಲ್ಲಿ ಕೃಷಿ ಇಲಾಖೆ ಇದೆ. ಅದ ತಗೊಂಡ್ಬಂದ್ಬಿಟ್ಟು ಹಾಕ್ಬಿಟ್ರೆ ಇದಾಯ್ತು ಅಲ್ವಾ? ತಾವ್ ಎಷ್ಟು ಓದಿದಿರಿ ಹೇಳಿ ಸರ್? ಏನ್ ಓದಿದಿರಿ ತಾವು? ನಾವು 7ನೇ ಕ್ಲಾಸ್. ಹೌದಲ್ವಾ? ಆದ್ರೂ ಲೋಕಜ್ಞಾನ ಇದೆ, ಅನೇಕ ವಿಚಾರಗಳನ್ನ ಇವತ್ತಿನ ದಿನಗಳಲ್ಲಿ ಏನೆಲ್ಲ ಮಾರ್ಗಗಳ ಮೂಲಕ ತಗೊಳ್ತೀರಿ ಅಲ್ವಾ? ಹೌದು ಹೌದು. ರಾಗಿಯಲ್ಲಿ ಬಹಳ ವಿಶೇಷವಾಗಿ ಬೇರೆ ಧಾನ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಯಾವ ಲಘು ಪೌಷ್ಟಿಕಾಂಶ ಅಥವಾ ಯಾವ ಲವಣಾಂಶ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದಾ? ಅದು ಗೊತ್ತಿಲ್ಲ. ಇಷ್ಟು ಬೇಗ ಉತ್ತರ ಗೊತ್ತಿಲ್ಲ ಅಂತ ಹೇಳ್ಬಿಡದ? ಅಲ್ಲ ಇದೇ ಫಸ್ಟ್. ಹಾಗೆ ಇದೇ ಫಸ್ಟ್ ಅಲ್ವಾ? ಈಗ ಅಕ್ಕಿಗಿಂತ ರಾಗಿ ಒಳ್ಳೇದಂತ ಹೇಳ್ತೀರಲ್ವ ನೀವು? ಅಕ್ಕಿಗಿಂತ ರಾಗಿ ಒಳ್ಳೇದು. ಹೆಂಗೆ? ಹೆಂಗೆ ಅಂದ್ರೆ ಈಗ ನಾವು ಜಾಸ್ತಿ ಉಪಯೋಗಿಸೋದೇ ರಾಗಿ ಅಲ್ವಾ? ಅದರಿಂದ ಅಲ್ಲ. ಆದ್ರೂ ಈಗ ರಾಗಿ ತಿಂದ್ರೆ ಬೇಗ ಹಸುವಾಗಲ್ಲ ಅಲ್ವಾ? ಹೌದೌದು. ಆಮೇಲೆ ಹೆಚ್ಚಿಗೆ ಕೆಲಸ ಮಾಡಿದ್ರು ದಣುವಾಗಲ್ಲ. ಹೌದು. ಆಮೇಲೆ ಸುಸ್ತನ್ಸಲ್ಲ ಅಲ್ವಾ? ಒಂಥರ ನೀರಡಿಕೆ ಆಗಲ್ಲ. ಹೀಗೆ ಆಮೇಲೆ ದೇಹ ಬೆಳೆಯಲ್ಲ. ಈ ತರ ಸುಮಾರು ಅನುಕೂಲಗಳಿದಾವೆ. ಅದಕ್ಕೆ ಒಂದು ನಾಣ್ಣುಡಿನೇ ಇದೆ. ಏನಿದೆ ಹೇಳಿ ರಾಗಿ ಬಗ್ಗೆ? ನಾಣ್ಣುಡಿ ಇದೆ ರಾಗಿ ಬಗ್ಗೆ. ರಾಗಿ ಬಗ್ಗೆನೇ ಒಂದು ಇಲ್ಲ ಗೊತ್ತಿದೆ ನಿಮಗೆ, ಮರ್ತು ಬಿಟ್ಟಿದ್ರೆ. ಆಮೇಲೆ ಇದೇ ಪ್ರಥಮ ಬಾರಿಗೆ ನೀವು ಆಕಾಶವಾಣಿ ಸಂಪರ್ಕ ಮಾಡಿರೋದ್ರಿಂದ ಏನು ಉತ್ತರ ಸಿಗ್ತಲ್ಲ ನಿಮಗೆ. ಹಾಗೆ ಒಂಥರ ಒತ್ತಡ ಟೆನ್ಷನ್. ರಾಗಿ ತಿಂದವ ನಿರೋಗಿ ಅಂತ ಹೇಳೋದಿಲ್ವಾ ನೋಡಿ, ನಿಮ್ಗೆ ಗೊತ್ತಿದೆ ಅಲ್ವಾ? ರಾಗಿಯಲ್ಲಿ ಕ್ಯಾಲ್ಸಿಯಂ ಯಾವ ಧಾನ್ಯಗಳಲ್ಲೂ ಇಲ್ಲ, ಅಷ್ಟೊಂದು ಉತ್ತಮ ಪ್ರಮಾಣದಲ್ಲಿ ರಾಗಿಯಲ್ಲಿ ಇರುತ್ತೆ. 344 ಮಿಲಿಗ್ರಾಮ್ 100 ಗ್ರಾಮ್ಗೆ. ಅಕ್ಕಿಯಲ್ಲಿ 30 ಮಿಲಿಗ್ರಾಮ್ ಇರುತ್ತೆ, ಇದರಲ್ಲಿ 344 ಮಿಲಿಗ್ರಾಮ್ ಇರುತ್ತೆ. ಅಂದ್ರೆ ಸುಣ್ಣದ ಅಂಶ ಅಂತ ಹೇಳ್ತೀವಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಎಲುಬಿಗೆ ಮತ್ತಿನ್ನು ಬೇರೆ ಬೇರೆ ನಮ್ಮ ಆರೋಗ್ಯ ಸಂಬಂಧಿ ವಿಚಾರಗಳಿಗೆ ಅನುಕೂಲ. ಹೌದು, ಒಳ್ಳೇದು ನಾಯಕರೇ, ಧನ್ಯವಾದ. ನಮಸ್ಕಾರ. ಕೇಳಿಗ್ರಿ, ಅಕ್ಕಿಗಿಂತ ಗೋಧಿಗಿಂತ ಜೋಳಕ್ಕಿಂತ ರಾಗಿ ಉತ್ತಮವಾದದ್ದೇ, ಶ್ರೇಷ್ಠವಾದದ್ದೇ ಅಂತ ಅಂದ್ಕೊಂಡು ಅಧ್ಯಯನಗಳು ಹೇಳ್ತವೆ. ನೀವು ಅಂತರ್ಜಾಲದಲ್ಲಿ ಹುಡುಕಾಡಿದರೆ ರಾಗಿ ಬಗ್ಗೆ ಏನೆಲ್ಲ ಉತ್ತಮವಾದ ಸಂಗತಿಗಳು ಸಿಗ್ತವೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ ಮಾತಾಡಿ, ಯಾರು ತಾವು? ವ್ಯತ್ಯಾಸ ಆಯಿತು. ಕೇಳಿದ್ರೆ ಇನ್ನು 5 ನಿಮಿಷ ಅವಧಿಯಲ್ಲಿ ಇಬ್ಬರ ಜೊತೆ ಮಾತಾಡ್ಬೋದು ಅಂತ ಅನಿಸುತ್ತೆ, ನೋಡೋಣ ಯಾರು ಮಾತಾಡ್ತೀರಿ. ಹೊಸೊಬ್ಬರಿಗೆ ಅವಕಾಶ ಇರಲಿ, ಶ್ರೋತೃಗಳೇ ಕಾಯ್ತಿರ್ತಾರೆ. 0827220006 ಮುಂದಿನ ಕರೆ ನೋಡೋಣ. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿಕೊಳ್ಳಿ. ಯಾರು ತಾವು? ವ್ಯತ್ಯಾಸ ಆಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಶ್ರೋತೃಗಳೇ ಗಮನಿಸಿಕೊಳ್ಳಿ, ಈ ಬಾರಿಯ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಮಡಿಕೇರಿಯ ಮುಂಡುವಂಡ ಪಿ ಮುತ್ತಪ್ಪ ಅವರೊಡನೆ ಸಂದರ್ಶನ ಬಿತ್ತಿರವಾಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಹೀಗೂ ಕೆಲಸ ಮಾಡಬಹುದು ಅನ್ನೋದಕ್ಕೆ ಮುತ್ತಪ್ಪನವರು ಒಳ್ಳೆಯ ಉದಾಹರಣೆ ಆಗ್ತಾರೆ. ಅವರ ದೀರ್ಘವಾದ ಸಂದರ್ಶನ ಗುರುವಾರನೂ ಮುಂದುವರಿಯುತ್ತೆ ನಿಮಗಾಗಿ. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಶ್ರೀ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ನಮಸ್ಕಾರ, ಯಾರು ತಾವು? ಕರೆಗಳು ಕಡಿತವಾಗ್ತದವೆ, ಆದರೂ ಪ್ರಯತ್ನ ಮಾಡಿ ಶ್ರೋತೃಳೆ. 0827220006. ನಮಸ್ಕಾರ, ಯಾರು ತಾವು? ಇಲ್ಲ ಕೇಳಿದ್ರೆ, ಮುಂಗಾರಿ ಮುಗಿತ ಬಂತು, ಹಿಂಗಾರಿಯಲ್ಲಿ ಕೆಲಸಗಳಿದ್ದಿದ್ದೆ. ಈಗಂತೂ ಕೃಷಿಯಲ್ಲಿ ನಾನಾ ಥರದ ಸುಧಾರಣೆಗಳು ಆಗಿರೋದ್ರಿಂದ ವರ್ಷವಿಡೀ ಕೆಲಸಗಳಿರ್ತವೆ. ಬೇಸರ ಮಾಡ್ಕೊಳ್ಳೋದಲ್ಲೇ ಖುಷಿಯಿಂದ ಕಾಯಕ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿಬಿಡ್ತೀರಿ ಮಾತ್ರ ನೀವು. ನಮಸ್ಕಾರ, ಯಾರು ತಾವು? ಹಾಂ, ನಿಮ್ಮ ಹೆಸರು? ನಿಮ್ಮ ಹೆಸರು ಸರಿ ಕೇಳ್ತಾ ಇಲ್ಲ ಅಣ್ಣ. ಮಡಿಕೇರಿ ತಾಲೂಕು ಮೇಕೇರಿ. ಮೇಕೇರಿ ಮೇಕೇರಿಯಿಂದ ಯಾರು ಅಣ್ಣ ನಿಮ್ಮ ಹೆಸರು? ಗಣಪತಿಯವರು. ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಳ್ಳಿಕ್ ಆಗತ್ತಾ ಕುತ್ಕೊಳ್ಳಿಕ್ ಆಗತ್ತಾ ನೋಡಿ ಗಣಪತಿ. ಹಾ, ಎಂತ ಗಣಪತಿ ಎಂತ ಗಣಪತಿಯವರು? ಅಲ್ಲ, ಯಾಕೋ ಸರಿ ಕೇಳ್ತಾ ಇಲ್ಲ. ಗಣಪತಿಯವರು ವಯಸ್ಸೆಷ್ಟು ತಮ್ದು? 72. ಎಷ್ಟೆಕರೆ ತೋಟ ಗದ್ದೆ ಇದೆ ಅಣ್ಣ? 3.5 ಎಕರೆ ತೋಟ ಇದೆಯಾ? ಗದ್ದೆ 5 ಎಕರೆ ತೋಟ. ಮನೇಲಿ ಯಾರ್ಯಾರು ಇದ್ದೀರಿ? ನಾವೀಗ ಮನೇಲಿ ಗಂಡ ಇದ್ರೆ. ಹಾ ಹಾ, ಇಬ್ರು ದುಡಿತಾ ಇದೀರಲ್ವಾ? ಹಾ ಹಾ, ಇಬ್ರು ದುಡಿತಾ ಇದೀರಲ್ವಾ? ಇಬ್ರು ದುಡಿತಾ ಇದೀರಿ? ಹೌದು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಮಾಡೋದನೆ ಆರೋಗ್ಯ ಅಲ್ವಾ? ಕೆಲಸ ಮಾಡೋದನೆ ಆರೋಗ್ಯ. ಏನಂದ್ರಿ? ಹೌದಾ? ಹೌದಾ? ಸಿಕ್ತೀವಿ. ನೀವು ಸಿಕ್ತೀವಿ. ನಿಮ್ ಸಂಖ್ಯೆನ ಕೊಡಿ, ನಾನು ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ಇನ್ನೊಂದ್ಸರಿ, 8277 ಇಲ್ಲ, ಇನ್ನೊಂದ್ಸರಿ ಸರಿಯಾಗಿ ಕೇಳ್ತಾ ಇಲ್ಲ. 82. ಹಾ ಹಾ, 72. ಹಾ ಹಾ, 26. ಹಾ ಹಾ, 47. 47. 50. 50. ಈಗ ಚೆನ್ನಾಗಿ ಕೇಳ್ತು ನಿಮ್ ಧ್ವನಿ. ಎಂತ ರೈತ? ಪ್ರಗತಿಪರ ರೈತ. ಒಳ್ಳೇದು ಒಳ್ಳೇದು, ಭಾಳ ಸಂತೋಷ. ದುಡಿಮೆ ಮಾಡೋರನ್ನ ಕಂಡ್ರೆ ನಾವು ನಮಸ್ಕಾರ ಹೇಳ್ತೀವಿ, ಶರಣು ಅಂತ ಹೇಳ್ತೀವಿ. ದುಡಿಮೆ ಮಾಡದೇ ಇರೋರು ಸಹ ದುಡಿಮೆ ಮಾಡಿದ್ರೆ ಅದು ಅವ್ರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಆಗ್ಲಿ ಆಗ್ಲಿ, ಭೇಟಿ ಮಾಡೋಣ. ಈ ದನಕರುಗಳು ಇಟ್ಕೊಂಡಿದ್ರ ಗಣಪತಿಯವ್ರೆ? ಎಷ್ಟಿದಾವೆ? 3 ಇದಾವೆ. ಓಹೋ, ಒಳ್ಳೇದು. ನಾವು ಸಂಪರ್ಕ ಮಾಡ್ತೀವಿ ನಿಮ್ ಜೊತೆಗೆ. ಓಕೆ, ಈಗ ಒಂದು ಪ್ರಶ್ನೆ ಕೇಳಿ ನಾವು ಕಾರ್ಯಕ್ರಮ ಮುಗಿಸೋಣ ಅಂತ ಅನಿಸ್ತಾ ಇದೆ. ಅಪ್ಪಂಗಳದಲ್ಲಿ ಒಂದು ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆ, ನೋಡಿ ನೋಡಿದಿರಲ್ವಾ? ಅಲ್ಲಿ ಯಾರ್ಯಾರು ಪರಿಚಯ ಇದಾರೆ ತಮಗೆ? ಅಲ್ಲಿ ವಿಜ್ಞಾನಿಗಳಿದಾರೆ ಒಂದ್ ನಾಕಾರು ಜನ, ಒಬ್ರ ಇಬ್ರ ಹೆಸರು ಹೇಳ್ಬೋದ? ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ, ನಾವು ನಮ್ದೇ ಹುಡುಗಿಯಲ್ಲಿ ಯಾವ್ದಿದೆ ಅದನ್ನೇ ಮಾಡ್ತಾ ಇದ್ದೀವಿ. ಹೌದು, ಡಾಕ್ಟರ್ ಅಂಕೇಗೌಡರು, ಶಿವಕುಮಾರು, ಹೊನ್ನಪ್ಪ ಸಂಗಿ, ಹೀಗೆ ನಾಲ್ಕಾರು ಜನ ಇದಾರೆ. ಮಾತಾಡೋಣ ಇನ್ನೊಂದ್ಸರಿ, ಸಮಯ ಮೀರ್ತಾ ಇದೆ. ಧನ್ಯವಾದ ಗಣಪತಿಯವರೇ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಮಾತಾಡ್ತಾ ಹೋದರೆ ಸಮಯ ಸಾಕಾಗ್ಲಿಕ್ಕಿಲ್ಲ ಅಲ್ವಾ? ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕಾಗಿರೋದ್ರಿಂದ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ನಲ್ಲಿ ಶಾಲಾ ಪಠ್ಯಪುಸ್ತಕಗಳು, ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಲಭ್ಯ. ಅರುಣ್ ಸ್ಟೋರ್, ಮಡಿಕೇರಿ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಳೆ ದೇವಕುಳಿಪ ನಮ್ಮೆ ನಡಪ, ಫಲತರ ವಿಶೇಷ ಪೂಜೆ, ತುಲಾಭಾರ, ಮಂಡೆಮುಡಿ, ಪೊನ್ನುಗೊಳ್ಳಿರ ಪರಕೆ ಉಪ್ಚುಡೋ, ಪಿಂಜ ಅನ್ನದಾನ ನಡಪ. ಭಕ್ತಂಗೆಲ್ಲರೂ ಬಂದಿತ್ತು ದೇವಡ ಆಶೀರ್ವಾದ ಪಡೆದು ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನದ ತಕ್ಕಂ ಕೆಸ್ತಂಗ ಪಿಂಜ ಆಡಳಿತ ಮಂಡಳಿ ಕಟ್ಟಣಿತ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಈ ನವೆಂಬರ್ ನಲ್ಲಿ ಅಭಿಲಾಷ್ ಸ್ಟೋರ್ ನಲ್ಲಿ ಯಾರು ನೀಡದ ಬಂಪರ್ ಆಫರ್ ಗಳು. ಎಲ್ಇಡಿ ಟಿವಿಗಳ ಮೇಲೆ 40% ಡಿಸ್ಕೌಂಟ್, ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಲೆ 20% ಡಿಸ್ಕೌಂಟ್, ಐಕಾನಿಕ್ ಕಾಜಲ್ ಮತ್ತು ಮಸ್ಕರ ಖರೀದಿಸುವಾಗ 20% ಡಿಸ್ಕೌಂಟ್, ಹೀರೋ ಸೈಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸ್ವೀಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವೀಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿಂಟರ್ ಡಿಸ್ಕೌಂಟ್ ಸೇಲ್ ಶ್ರೀಕಂಠೇಶ್ವರ ಮಳಿಗೆಯಲ್ಲಿ. ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ನಿಮ್ಮ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡುವಾಗ ಹೊಸದರ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 70% ಡಿಸ್ಕೌಂಟ್, 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ, ಕ್ಯಾಶ್ ಬ್ಯಾಕ್ ಆಫರ್ ಗಳು, ಎಕ್ಸ್ಚೇಂಜ್ ಆಫರ್ ಗಳು, ಈ ಎಲ್ಲಾ ಕೊಡುಗೆಗಳಿಗಾಗಿ ನಿಮ್ಮ ಹತ್ತಿರದ ಶ್ರೀಕಂಠೇಶ್ವರ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಇದೇ ತಾರೀಕು 15ರಂದು ದೈವಾಧೀನರಾದ ನರಿಯಂದಡ ಜಯಂಡಣೆ ಗ್ರಾಮದ ಪೊಕ್ಕುಳಂಡ್ರ ದಿವಂಗತ ಅಪ್ಪಣ್ಣನವರ ಮಗ ಜನಾರ್ದನ ಗಿರಿ ಇವರ ತಿಥಿಕರ್ಮಾಂತರವನ್ನು ಇದೇ 30ರಂದು ಬುಧವಾರ ಹಗಲು 11 ಗಂಟೆಗೆ ನರಿಯಂದಡ ಗ್ರಾಮದ ಮೃತರ ಸ್ವಗ್ರಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಪಿಕೆ ಆನಂದಯ್ಯ. ಪುತ್ತೂರಿನ ಕಾವುನಲ್ಲಿ ಮುಳಿಯ ಪ್ರಾಪರ್ಟೀಸ್ನ ಪಂಚಸಿರಿ ಲೇಔಟ್ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಮನೆ ನಿವೇಶನಗಳು ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1800-4253-916. ತೂಕು ಬಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿ ನಳತ್ ವಿರಾಜಪೇಟೆ ಕೊಡವ ಸಮಾಜದ ಸಹಕಾರದ ಇದೇ ಆದ್ಯ ಆಯ್ತು. ಕೊಡವ ವಾಲಗ ದಾಟು ನಮ್ಮ ದಂಡ ಆಡ್ತಾ ಇರುವ ದಂಡ ಡಿಸೆಂಬರ್ 6 ವಿರಾಜಪೇಟೆ ಕೊಡವ ಸಮಾಜದ ನಡಪ ಚೆರಿಯ ಮಕ್ಕಳಂಜಿ ತೊಟ್ಟು ಭಯ ತಾನಾಯಿಂಕತ್ತನೆ ಅಂಜಿ ವಿಭಾಗದ ಆನಾಳು ಪೊನ್ನಾಳು ಪಿನ್ನ ಕೊಡವೆ ತರಂಗಕ್ಕೆ ಪೈಪೋಟಿ ನಡಪ ಇರಾದೆ ಉಳ್ಳವು ಡಿಸೆಂಬರ್ ದಂಡಾಂಡ ಉಳಲು ತೂಕು ಬಳುಕು ಕಚೇರಿಯಲ್ಲಿ ಪೆದನೊಂದನಿ ಮಾಡಿವಳು ಹರವಿವರಿಗೆ ಸಂಪರ್ಕಿಸಿ 9480-55-6667. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅನಿತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕಳೆದ 13 ದೈವಾಧೀನರಾದ ಅಯ್ಯಂಗೇರಿ ಗ್ರಾಮದ ಕೊಂಗಿರಲವ ಅವರ ಧರ್ಮಪತ್ನಿ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಗೌರಮ್ಮ ಶಾಂತಿಯವರ ತಿಥಿ ಕರ್ಮಾಂತರವನ್ನ ಇದೇ 30 ಬುಧವಾರ ಹಗಲು 11 ಮೃತರ ಸ್ವಗೃಹದಲ್ಲಿ ನಡೆಸಲು ನಿಶ್ಚಯಿಸಿರುವುದರಿಂದ ಆಹ್ವಾನ ತಲುಪದವರು ಇದನ್ನೇ ವೈಯಕ್ತಿಕ ಆಮಂತ್ರಣವೆಂದು ತಿಳಿದು ಆಗಮಿಸುವಂತೆ ವಿನಂತಿಸಿದ್ದಾರೆ ಪತಿ ಕೊಂಗಿರಲವ, ಮಕ್ಕಳು ಮತ್ತು ಕುಟುಂಬಸ್ಥರು. ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇಲ್ಲಿ ಸದಸ್ಯರಾಗಿರುವ 60 ಮೇಲ್ಪಟ್ಟ ಸದಸ್ಯರುಗಳಿಗೆ ಮಹಾಸಭೆ ಹಾಗೂ ಆಡಳಿತ ಮಂಡಳಿ ತೀರ್ಮಾನದಂತೆ ಮರಣ ನಿಧಿ ಸದಸ್ಯರಾಗಲು ಕೊನೆಯ ಅವಕಾಶವನ್ನು ಡಿಸೆಂಬರ್ 2022 ಅಂತ್ಯದವರೆಗೆ ನೀಡಲಾಗಿದ್ದು ಮರಣ ನಿಧಿ ಸದಸ್ಯತ್ವವನ್ನು ಪಡೆದುಕೊಳ್ಳದೇ ಇರುವ ಸಂಘದ ಸದಸ್ಯರುಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೇಳಿಕೊಂಡಿದ್ದಾರೆ. ನಿಧನ ಸುದ್ದಿ. ಕುಂಬೆರ ಗೌರು ಬೆಳ್ಯಪ್ಪ ಎಂಗ ಇಂದು ಮರಣಪಟ್ಟಿತು. ಕುಂಬೆರ ಗೌರು ಬೆಳ್ಯಪ್ಪ ತಾಮನೆ ಸುಳ್ಳಿಮಾಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಬೆಕ್ಕೆ ಸುಡ್ಲೂರು ಗ್ರಾಮದ ನಡ್ಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ರಾಜ್ಯದ ಎಲ್ಲಾ ಸ್ಕೂಲಲ್ಲೂ ಮಕ್ಕಳ ರಕ್ಷಣೆ ಮಾಡೋಕಾಯಿತು, ಫೋಕ್ಸೋ ಕಾನೂನನ್ನ ಕಡಕ್ಕಾಯಿತು ಜಾರಿ ಮಾಡೋನಿಕ್ಕೆ ಶಿಕ್ಷಣ ಇಲಾಖೆ ಸೂಚನೆ ಕೊಡ್ತಿತ್ತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ಪಿಣ್ಯ ರಕ್ಷಣಾ ಆಯೋಗದ ಮಾರ್ಗಸೂಚನಾ ಪಾಲನೆ ಮಾಡುವನಿಕೆ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿಟ್ಟಿತು. ಇಂಡ ಪೋಲೆ ಎಲ್ಲಾ ಸ್ಕೂಲಲ್ಲೂ ಮಕ್ಕಳ ಸುರಕ್ಷಾ ಸಮಿತಿ ರಚನೆ ಮಾಡೋಂಡು ನಲ್ಲ ಪಿಣ್ಯ ಕಟ್ಟ ಸ್ಪರ್ಶತ್ರ ಮೀದ ಮಕ್ಕಕ್ಕೆ ಅರಿವು ಕೊಡ್ಕೊಂಡು ಪುಕಾರ್ ಪುಟ್ಟಿ ಬೆಚ್ಚಿತು ವಾರಕ್ಕೊಮ್ಮ ಆನ ಪರಿಶೀಲನೆ ಮಾಡೋಂಡು ಮಕ್ಕಳ ಕ್ಲಬ್ ರಚನೆ ಸ್ಕೂಲ್ ಗೋಡೆಲು ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ನಾಳದೊಂಡು ವಯಸ್ಸಿಗೆ ಬಂದ ಮಕ್ಕಳ ತೊಂದರೆ ತಾಪತ್ರನ ಉಣ್ಣಿಯೋಕುಳ್ಳ 1449 ಟೋಲ್ ಫ್ರೀ ಸಂಖ್ಯೆನ ಪ್ರಚಾರ ಮಾಡೋಂಡು ಸ್ಕೂಲ್ ಸಿಬ್ಬಂದಿಯ ಎಲ್ಲಾ ಕಡ್ಡಾಯ ಐಡಿ ಕಾರ್ಡ್ ಬಳಕೆ ಗೊತ್ತಿಲ್ಲತವು ಸ್ಕೂಲ್ ಒಳಕ್ ಬಕ್ಕ ತನಿಖೆ ನಿರ್ಬಂಧ ಸ್ಕೂಲ್ ಮುಖ್ಯಸ್ಥಂಗ ಪಿಂಜ ಉಪಾದ್ರಿಯ ಸ್ಕೂಲ್ ನಿರ್ಕಮಾಣ ಗಂಟೆ ಕಿಂಜ ಅರೆಗಂಟೆ ಮುಪ್ಪಡೆ ಬರೋಂಡು ಪೊಲಾಕ ಮಜ್ಜಣ ಕಡ್ಡಾಯ ಹಾಜರಾತಿ ಹೊಡ್ಕೊಂಡು ಮಕ್ಕಳ ಬೋರೆ ತರತರ ಕೆಲಸಕ್ಕೆ ಪೊರ್ಮೆ ಐಪಕಯ್ಯ ಅಂದು ಸೂಚನೆ ಕೊಡ್ತಿತ್ತು. ಚಟ್ಟಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಹತ್ರ 65 ಕಾಲತ್ರ ಮಾರಿಪತ್ತು ಪೌಷ್ಟಿಕ ಭದ್ರತೆ ಪಿಂಜ ಜೀವನೋಪಾಯಕ್ಕಾಗಿ ಉಷ್ಣವಲಯ ತೋಟಗಾರಿಕಾ ಬೊಳೆರ ಮೀದ ರಾಷ್ಟ್ರೀಯ ವಿಚಾರ ಸಂಕಿರಣ ಪಿಂಜ ವಸ್ತು ಪ್ರದರ್ಶನ ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಹಾರ್ಟಿಕಲ್ಚರ್ ಕೂಟಾದ ನೆಲೆ ಡಿಸೆಂಬರ್ ದಂಡ ಪಿಂಜ ಮೂಂದಾಂಗ್ ಮಡಿಕೇರಿರ ಕ್ರಿಸ್ಟಲ್ ಕೋರ್ಟಲ್ ನಡಪಾಂದು ಕೇಂದ್ರ ಹತ್ರ ಮುಖ್ಯಸ್ಥಂಗ ಅರಿಚಿಟ್ಟಿತು. ಈ ತಿಂಗ ಆಕಿರಿರೊಳಲು ಬೆಂಗಳೂರು ಲಿಂಜ ರಾಜ್ಯತ್ರ 5 ಜಿಲ್ಲೆಕ್ಕೆ 25 ಹವಾನಿಯಂತ್ರಿತ ಓಲ್ವೋ ಇಲೆಕ್ಟ್ರಿಕ್ ಬಸ್ ಸಂಚಾರ ಶುರುವಾಪ ಈಂಗುತ್ತನಿಕೆ ಮೈಸೂರು ಮಡಿಕೇರಿ ದಾವಣಗೆರೆ ಚಿಕ್ಕಮಂಗಳೂರು ಚಾರ್ಜರ್ ಸ್ಟೇಷನ್ ನಿರ್ಮಾಣ ಮಾಡಿನುಂಡು ಒಮ್ಮ ಚಾರ್ಜ್ ಮಾಡಚೆಂಗಿ 250 ಲಿಂಜ 270 ಕಿಲೋಮೀಟರ್ ಓಡುವ ಓರ್ ಬಸ್ಲು 43 ಪ್ರಯಾಣ ಮಾಡಲು ಈ ಬಸ್ ಬೆಂಗಳೂರು ಮಡಿಕೇರಿ ಬೆಂಗಳೂರು ದಾವಣಗೆರೆ ಬೆಂಗಳೂರು ಮೈಸೂರು ಬೆಂಗಳೂರು ಚಿಕ್ಕಮಂಗಳೂರು ಬೆಂಗಳೂರು ವಿರಾಜಪೇಟೆ ಪಿನ್ಯ ಬೆಂಗಳೂರು ಶಿವಮೊಗ್ಗಕ್ಕೆ ಸಂಚಾರ ಮಾಡುವಂದು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕಗಳನ್ನು ವಿ ಅನ್ಬುಕುಮಾರ್ ಅರಿಚಿಟ್ಟಿತು. ಜಿಲ್ಲೆರ ಮೂಲಕ ರಾಜ್ಯತ್ರ ಬೋರೆ ಬೋರೆ ಜಿಲ್ಲೆ ಅನ್ನನೆ